ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಸ್ಫೂರ್ತಿ ಕಾಮತ್. ನಾನು ಎಸ್ಡಿಎಂ ಮಹಾವಿದ್ಯಾಲಯದ ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತಿನ ದಿನ ನಾವು ಪಿತ್ತಕೋಶದ ಕಲ್ಲುಗಳು, ಅಂದರೆ ಗಾಲ್ ಸ್ಟೋನ್ಸ್, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಿತ್ತಕೋಶದಲ್ಲಿ ಕಲ್ಲುಗಳು ಆಗಲು ಕಾರಣಗಳೇನು, ಇದರ ಲಕ್ಷಣಗಳು, ಇದರಿಂದ ಆಗುವಂತಹ ತೊಂದರೆಗಳೇನು ಹಾಗೂ ಇದರ ಚಿಕಿತ್ಸೆ ಉಪಾಯಗಳ ಬಗ್ಗೆ ಮಾತಾಡುತ್ತಿದ್ದೇನೆ. ಇದರ ಬಗ್ಗೆ ಹೆಚ್ಚು ಮಾತಾಡುವ ಮೊದಲು, ಈ ಪಿತ್ತಕೋಶ ಎಂಬ ಅಂಗ ಶರೀರದಲ್ಲಿ ಎಲ್ಲಿರುತ್ತದೆ ಹಾಗೂ ಇದರ ಕೆಲಸ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ನೋಡಿ, ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಲಿವರ್ ಎಂಬ ಒಂದು ದೊಡ್ಡ ಅಂಗ ಇದೆ. ಈ ಲಿವರೊಳಗೆ ಪಿತ್ತ ಎಂಬುದು ಉತ್ಪನ್ನವಾಗುತ್ತದೆ. ಇವಾಗ ಈ ಪಿತ್ತದ ಕೆಲಸವೇನು? ಪಿತ್ತ ನಮ್ಮ ದೇಹದಲ್ಲಿ ಕೊಬ್ಬಿನಂಶದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಈ ಪಿತ್ತಕೋಶವು ಒಂದು ಚೀಲದಂತೆ ಇರುವ ಅಂಗ, ಈ ಲಿವರಿನ ಕೆಳಭಾಗದಲ್ಲಿ ಇರುತ್ತದೆ. ಲಿವರಿಂದ ಉತ್ಪನ್ನ ಆಗುವ ಪಿತ್ತ ಒಂದು ನಾಳದ ಮುಖಾಂತರವಾಗಿ ಪಿತ್ತಕೋಶದ ಒಳಗೆ ಸಂಗ್ರಹವಾಗುತ್ತದೆ ಹಾಗೂ ನಾವು ಕೊಬ್ಬಿನಂಶದ ಆಹಾರ ಸೇವನೆ ಮಾಡಿದಾಗ ಇಲ್ಲಿಂದ ಈ ಪಿತ್ತ ಒಂದು ನಾಳದ ಮುಖಾಂತರ ಸಣ್ಣ ಕರುಳಿನ ಒಳಗಡೆ ಬರುತ್ತದೆ. ಇವಾಗ ಈ ಸಣ್ಣ ಕರುಳೊಳಗೆ ಪಿತ್ತ ಹಾಗೂ ನಾವು ತಿಂದಿರೋ ಆಹಾರ ಮಿಶ್ರಣ ಆಗಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇವಾಗ ಈ ಪಿತ್ತಕೋಶದೊಳಗೆ ಯಾವ ಕಾರಣಕ್ಕೆ ಕಲ್ಲುಗಳಾಗ್ತವೆ ಅಂತ ನೋಡೋಣ. ಮೊದಲನೇ ರೀತಿಯ ಕಲ್ಲು ಕೊಲೆಸ್ಟ್ರಾಲ್ ಸ್ಟೋನ್. ಇದು ಪಿತ್ತದ ಅಂಶ ಮತ್ತು ಕೊಲೆಸ್ಟ್ರಾಲ್ ಮಟ್ಟದಲ್ಲಿ ಏರುಪೇರಾದಾಗ ಪಿತ್ತಕೋಶದಲ್ಲಿ ಬೆಳೆಯುವಂತಹ ಕಲ್ಲುಗಳು. ಎರಡನೇ ರೀತಿಯ ಕಲ್ಲು ಪಿಗ್ಮೆಂಟ್ ಸ್ಟೋನ್ಸ್. ಇದು ದೇಹದಲ್ಲಿ ರಕ್ತಾಂಶದ ಕಾಯಿಲೆ, ಅಂದರೆ ಹಿಮೋಲೈಟಿಕ್ ಎನೀಮಿಯಾ ಅಂತ ಕಾಯಿಲೆ ಇರುವಾಗ ಅಥವಾ ಪಿತ್ತನಾಳದ್ದು ನಂಜಿರುವಾಗ ಆಗುವಂತಹ ಕಲ್ಲುಗಳು. ಮೂರನೇ ರೀತಿಯ ಕಲ್ಲು ಮಿಕ್ಸ್ಡ್ ಸ್ಟೋನ್ಸ್. ಇವು ಕೊಲೆಸ್ಟ್ರಾಲ್ ಹಾಗೂ ಪಿಗ್ಮೆಂಟ್ ಸ್ಟೋನ್ಸ್ಗಳ ಮಿಶ್ರಣ ಇರ್ತವೆ. ಈ ಕಾಯಿಲೆ ಯಾರಲ್ಲಿ ಆಗಬಹುದು? ಸಾಮಾನ್ಯವಾಗಿ ಇದು ಮಹಿಳೆಯರಲ್ಲಿ ಹಾಗೂ 40 ವರ್ಷದ ಮೇಲಿನ ಜನರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಹೆಚ್ಚು ತೂಕವಿರುವವರಲ್ಲಿ, ಹೆಚ್ಚು ಕೊಬ್ಬಿನಂಶದ ಆಹಾರ ಸೇವನೆ ಮಾಡುವವರಲ್ಲಿ, ಅಂದರೆ ಈ ಕರ್ದದ ಆಹಾರ, ಎಣ್ಣೆ ಆಹಾರ ಜಾಸ್ತಿ ಸೇವನೆ ಮಾಡುವವರಲ್ಲಿ, ರಕ್ತಾಂಶದ ಕಾಯಿಲೆ ಅಂದರೆ ಈ ಹಿಮೋಲೈಟಿಕ್ ಎನೀಮಿಯಾ ಕಾಯಿಲೆ ಇದ್ದವರಲ್ಲಿ, ದೀರ್ಘಕಾಲ ಉಪವಾಸ ಮಾಡುವವರಲ್ಲಿ ಈ ಸ್ಟೋನ್ಸು ಕಂಡುಬರುತ್ತದೆ. ಆದರೂ ಇನ್ನೊಂದು ವಿಷಯ ಏನಂದರೆ, ಕೆಲವು ಸಲ ಇವು ಯಾವುದೂ ಕಾರಣವಿಲ್ಲದೆ ಕೂಡ ಸ್ಟೋನ್ಸ್ ಆಗುವ ಸಂಭಾವನೆ ಇದೆ. ಈ ಕಲ್ಲುಗಳ ಲಕ್ಷಣಗಳೇನು? ಸಾಮಾನ್ಯವಾಗಿ ಈ ಹೊಟ್ಟೆಯ ಮೇಲ್ಭಾಗದಲ್ಲಿ ಬಲಗಡೆ ನೋವು ಕಾಣಿಸಿಕೊಳ್ಳಬಹುದು. ಇದು ಊಟ ಮಾಡಿದ ಬಳಿಕ ಹೆಚ್ಚಾಗಬಹುದು ಮತ್ತು ತಾನಾಗಿ ಕಮ್ಮಿಯಾಗಬಹುದು. ಕೆಲವರಲ್ಲಿ ಈ ಹೊಟ್ಟೆ ನೋವು ಜೊತೆಗೆ ಬಲಭುಜದ ನೋವು ಕಾಣಿಸಿಕೊಳ್ಳಬಹುದು. ಅತಿಯಾದ ಉಬ್ಬಳಿಕೆ ಇಲ್ಲಾದ್ರೆ ತೇಗು ಬರುವ ಲಕ್ಷಣಗಳು ಇರಬಹುದು. ಬಹಳ ಸಲ ಏನಾಗ್ತದೆ, ಜನರು ಇದನ್ನು ಎಸಿಡಿಟಿ ಸಮಸ್ಯೆ ಇಲ್ಲಾದ್ರೆ ಗ್ಯಾಸ್ ತೊಂದರೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರೆ. ಕೆಲವೊಮ್ಮೆ ಈ ಕಲ್ಲುಗಳಿಂದ ಪಿತ್ತಕೋಶದ ನಾಳವು ಬಂದಾದರೆ ಪಿತ್ತಕೋಶದ ಉರಿಯೂತ, ಅಂದರೆ ಕೋಲಿಸಿಸ್ಟೈಟಿಸ್ ಅಂತ ಆಗಬಹುದು. ಈ ಪರಿಸ್ಥಿತಿಯಲ್ಲಿ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ನಿರಂತರವಾಗಿ ಇರುತ್ತದೆ. ಇದರ ಜೊತೆಗೆ ಜ್ವರ ಬರುವುದು, ವಾಂತಿ ಬರುವುದು ಇತರಾದಿ ಲಕ್ಷಣಗಳು ಇರಬಹುದು. ಕೆಲವರಲ್ಲಿ ಇದರಿಂದಾಗಿ ಪಿತ್ತಕೋಶದೊಳಗೆ ಕೀವು ಆಗಬಹುದು. ಈ ಪರಿಸ್ಥಿತಿಯಲ್ಲಿ ತುರ್ತು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇರುತ್ತದೆ. ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡದೇ ಹೋದರೆ ಈ ಪಿತ್ತಕೋಶವು ಕೊಳ್ತೋಗಿ ಒಡೆದುಕೊಂಡು ಹೊಟ್ಟೆ ತುಂಬ ಕೀವು ಸಂಗ್ರಹಿಸುತ್ತದೆ. ಇದು ಜೀವಕ್ಕೆ ಅಪಾಯಕಾರವಾದ ಸ್ಥಿತಿ. ಆ ಕಾರಣದಿಂದ ಸೂಕ್ತವಾದ ಸಮಯದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವುದು ಪ್ರಮುಖ. ಹಾಗೆಯೇ ಕೆಲವೊಮ್ಮೆ ಈ ಕಲ್ಲುಗಳಿಂದ ಪಿತ್ತನಾಳವೇ ಬ್ಲಾಕ್ ಆಗಬಹುದು. ಆವಾಗ ಈ ಪಿತ್ತದ ಸಂಚಲನೆ ಬಂದಾಗುತ್ತದೆ. ಈ ಪರಿಸ್ಥಿತಿಯಲ್ಲಿ ಪಿತ್ತ ಕರುಳಿಗೆ ತಲುಪುವುದಿಲ್ಲ. ಅದರ ಬದಲು ಪಿತ್ತ ರಕ್ತದಲ್ಲಿ ಹೆಚ್ಚಾಗಿ ಜನರಿಗೆ ಜಾಂಡಿಸ್, ಅಂದರೆ ಕಾಮಿಣಿಯಾಗಬಹುದು. ಈ ಜಾಂಡಿಸ್ಸಲ್ಲಿ ಕಣ್ಣು ಹಳದಿಯಾಗುವುದು, ಹಳದಿ ಬಣ್ಣದು ಕಾಲ್ಮಡಿ ಬರುವುದು ಹಾಗೂ ತುರಿಕೆನೂ ಇರಬಹುದು. ಕೆಲವರಲ್ಲಿ ಈ ಪಿತ್ತಕೋಶದ ಹೊರಳಿಂದ ಮೆದುಜೀರಕ ಗ್ರಂಥಿ, ಅಂದರೆ ನಾವು ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತೀವಿ, ಇದಕ್ಕೂ ತೊಂದರೆಯಾಗಬಹುದು. ಇದನ್ನು ಪ್ಯಾನ್ಕ್ರಿಯಟೈಟಿಸ್ ಅಂತ ಕರೆಯಲಾಗುತ್ತದೆ. ಈ ಮೆದುಜೀರಕ ಗ್ರಂಥಿ ಜೀರ್ಣಕ್ರಿಯೆಗೆ ಬೇಕಾಗುವಂಥದ್ ಗ್ರಂಥಿ. ಸೊ ಈ ಪ್ಯಾನ್ಕ್ರಿಯಟೈಟಿಸ್ ತೊಂದರೆಯಲ್ಲಿನೂ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಹಾಗೂ ಬೆನ್ನು ನೋವು ಬರಬಹುದು. ಅದಷ್ಟೇ ಅಲ್ಲ, ವಾಂತಿನೂ ಬರಬಹುದು. ಸೊ ಇವೆಲ್ಲ ಹೇಳಿರುವ ವಿಷಯಗಳು ಈ ಪಿತ್ತಕೋಶದ ಹರಳಿಂದ ಆಗುವ ತೊಂದರೆಗಳು, ಅಂದರೆ ಕಾಂಪ್ಲಿಕೇಶನ್ಸ್ಗಳು. ಇವಾಗ ಈ ಸ್ಟೋನ್ಸನ್ನು ಹೆಂಗೆ ಕಂಡುಹಿಡಿಯುವುದಂತ ತಿಳ್ಕೊಳ್ಳೋಣ. ಈ ಹೊಟ್ಟೆಯ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮುಖಾಂತರವಾಗಿ ಪಿತ್ತಕೋಶದ ಹರಳು ಕಂಡುಹಿಡಿಯಬಹುದು. ಕೆಲವೊಂದು ಸಲ ಪಿತ್ತಕೋಶದ ಉರಿಯೂತ ಅಂದರೆ ಕೋಲಿಸಿಸ್ಟೈಟಿಸು, ಇಲ್ಲಾದರೆ ಜಾಂಡಿಸು, ಹಾಗೂ ಮೆದೋಜೀರಕ ಗ್ರಂಥಿಯ ಉರಿಯೂತ ಅಂದರೆ ಪ್ಯಾನ್ಕ್ರಿಯಾಟೈಟಿಸ್ ಇರುವವರಲ್ಲಿ CT ಸ್ಕ್ಯಾನ್, MRI ಅಂತ ಟೆಸ್ಟ್ಗಳು ಬೇಕಾಗಬಹುದು. ಹಾಗೆಯೇ ಜಾಂಡಿಸ್ ಇದ್ದವರಲ್ಲಿ, ಜ್ವರ ಇದ್ದವರಲ್ಲಿ ರಕ್ತದ ತಪಾಸಣೆಗಳು ಬೇಕಾಗಬಹುದು. ಇವಾಗ ಇದರ ಚಿಕಿತ್ಸೆ ಏನು ಅಂತ ತಿಳಿದುಕೊಳ್ಳೋಣ. ಔಷಧಿ ಮಾತ್ರೆಯಲ್ಲಿ ಈ ಹರಳುಗಳು ಕರಗುವ ಸಾಧ್ಯತೆ ಬಹಳ ಕಡಿಮೆ ಇದ್ದ ಕಾರಣ ಇದಕ್ಕೆ ಶಸ್ತ್ರಚಿಕಿತ್ಸೆಯೇ ಪರಿಹಾರವಾಗಿದೆ. ಇದಕ್ಕೆ ಕೋಲಿಸಿಸ್ಟೆಕ್ಟಮಿ ಅಂತ ಕರೆಯಲಾಗುತ್ತದೆ. ಇದನ್ನು ಲ್ಯಾಪ್ರೋಸ್ಕೋಪಿ ಮುಖಾಂತರ ಅಥವಾ ಓಪನ್ ಸರ್ಜರಿ ಮುಖಾಂತರನೂ ಮಾಡಬಹುದು. ಲ್ಯಾಪ್ರೋಸ್ಕೋಪಿ ಅಂದರೆ ಏನು? ಉದರ ದರ್ಶನ. ಇದರಲ್ಲಿ ಹೊಟ್ಟೆಯ ಮೇಲೆ ಸಣ್ಣ ಗಾಯ ಮಾಡಿ ಈ ಪಿತ್ತಕೋಶವನ್ನು ತೆಗೆಯಲಾಗುತ್ತದೆ. ಸೊ ಇದರಲ್ಲಿ ಸೌಲಭ್ಯವೇನೆಂದರೆ ಗಾಯ ಅಳತೆ ಕಮ್ಮಿ ಇರ್ತದೆ, ಗಾಯದ ಗುರುತು ಕಡಿಮೆ ಇರುತ್ತದೆ, ಆಪರೇಷನ್ ಆದ ನಂತರ ನೋವು ಕಡಿಮೆ ಇರುತ್ತದೆ, ಹಾಗೂ ಬೇಗನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜು ಆಗಬಹುದು. ಆದರೆ ನಾನು ಮುಂಚೆ ಹೇಳಿದ ಪ್ರಕಾರ ಈ ಪಿತ್ತಕೋಶವು ಕೀವಿನಿಂದ ತುಂಬಿ ಅಥವಾ ಕೊಳ್ತು ಹೋಗಿರುವ ಪರಿಸ್ಥಿತಿಯಲ್ಲಿ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಸಂಭಾವನೆ ಕಡಿಮೆಯಾಗಿ ಓಪನ್ ಸರ್ಜರಿಯ ಅವಶ್ಯಕತೆಯೂ ಬರಬಹುದು. ಇನ್ನೊಂದು ವಿಷಯ, ಈ ಜಾಂಡಿಸ್ ಇದ್ದವರಲ್ಲಿ ಮೊದಲು ಈ ಕಾಮಿಣಿ ಕಮ್ಮಿ ಮಾಡಲಿಕ್ಕೆ ಎಂಡೋಸ್ಕೋಪಿ ಮುಖಾಂತರ ಅಂದರೆ ಬಾಯಿಂದ ಒಂದು ಕ್ಯಾಮೆರಾ ಟ್ಯೂಬ್ ಹಾಕಿ ಈ ಪಿತ್ತನಾಳದಲ್ಲಿರುವ ಕಲ್ಲುಗಳನ್ನು ತೆಗೆಯಲಾಗುತ್ತದೆ. ಇದಕ್ಕೆ ERCP ಎಂದು ಕರೆಯಲಾಗುತ್ತದೆ. ಇವರಲ್ಲಿ ERCP ಆದ ನಂತರ, ಜಾಂಡಿಸ್ ಕಡಿಮೆಯಾದ ನಂತರ ನಾವು ಕೋಲಿಸಿಸ್ಟೆಕ್ಟಮಿಯನ್ನು ಮಾಡ್ತೀವಿ. ಇದು ಜಾಂಡಿಸಿದು ಚಿಕಿತ್ಸೆ. ಇವಾಗ ಈ ಪಿತ್ತಕೋಶದ ಕಲ್ಲುಗಳನ್ನು ಹೇಗೆ ತಡೆಗಟ್ಟಬಹುದು ಅಂತ ನೋಡೋಣ. ಮೇನ್ ಆಗಿ ಆಹಾರ, ನಮ್ಮ ಆಹಾರದಲ್ಲಿ ತರಕಾರಿ ಹಣ್ಣು ಸೇವನೆ ಹೆಚ್ಚು ಮಾಡಬೇಕು, ಹಾಗೂ ಕೊಬ್ಬಿನಾಂಶದ ಸೇವನೆ ಕಡಿಮೆ ಮಾಡಬೇಕು, ಹಾಗೂ ವ್ಯಾಯಾಮ ಮಾಡುವುದು, ತೂಕ ಕಡಿಮೆ ಮಾಡುವುದು, ಇದರ ಮೂಲಕ ಕಲ್ಲುಗಳು ಉತ್ಪನ್ನ ಆಗುವುದನ್ನು ನಾವು ಸ್ವಲ್ಪ ಮಟ್ಟಕ್ಕೆ ತಡೆಗಟ್ಟಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಪಿತ್ತಕೋಶದ ಕಲ್ಲುಗಳು ಸಾಮಾನ್ಯವಾಗಿ ಆಗುವಂಥ ತೊಂದರೆ, ಇದರಲ್ಲಿ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಇರುತ್ತದೆ, ಇದನ್ನು ಹೊಟ್ಟೆಯ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮುಖಾಂತರ ಪತ್ತೆ ಹಚ್ಚಬಹುದು. ಶಸ್ತ್ರಚಿಕಿತ್ಸೆ ಇದರ ಪರಿಹಾರವಾಗಿದೆ. ಧನ್ಯವಾದಗಳು. ಕೇಳುಗರೆ, ಪಿತ್ತಗಲ್ಲುಗಳ ಬಗ್ಗೆ ಅನೇಕ ಮಾಹಿತಿಗಳನ್ನು ಡಾಕ್ಟರ್ ಸ್ಫೂರ್ತಿಯವರು ತಿಳಿಸಿದರು. ಈಗ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆಗಳು ಆಗಲೇ ಬರ್ತಾ ಇದ್ದಾವೆ. ಮೊದಲನೇ ಕರೆಯನ್ನು ನೋಡಿಬಿಡೋಣ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ರಾಯಬಾಗ್ನಿಂದ ಭೀಮರಾವ್ ಕುಕ್ಕಟ್ಟೆ ಮಾತಾಡೋದ್ರಿ. ಹೇಳಿ ಭೀಮರಾವ್, ಪ್ರಶ್ನೆ ಕೇಳಿ ಡಾಕ್ಟರ್ಗೆ. ಪಿತ್ತಕಲ್ಲುಗಳು ಆಗಬಾರ್ದಂತ ಯಾವ ಆಹಾರ ಸೇವಿಸಿದ್ರೆ ಬರುದಿಲ್ಲರಿ ಅದ? ಭೀಮರಾವ್ ಅವರೇ ನಮಸ್ಕಾರ. ಈ ಆಹಾರದಲ್ಲಿ ಪಥ್ಯ ಅಂದರೆ ಪ್ರಮುಖವಾಗಿ ಕೊಬ್ಬಿನಾಂಶದ ಆಹಾರ ಕಮ್ಮಿ ಮಾಡಬೇಕ್ರಿ. ಅದಷ್ಟೇ ಅಲ್ಲ, ಈ ನಮ್ಮ ಆಹಾರದಲ್ಲಿ ತರಕಾರಿ ಹಣ್ಣು ಹಂಪಲು, ಅದಷ್ಟೇ ಅಲ್ಲ ಫೈಬರ್ ಅಂಶ, ನೀರಿನಾಂಶ ಎಲ್ಲ ಹೆಚ್ಚಾಗಿ ತಿಂದರೆ ಈ ಕಲ್ಲುಗಳನ್ನು ಆಗುವಂಥದ್ದನ್ನು ನಾವು ತಡೆಗಟ್ಟಬಹುದು. ಮೇನ್ ಆಗಿ ಈ ಕೊಬ್ಬಿನಾಂಶ ಅಂದರೆ ಈ ಕರ್ದದಾಹಾರ, ಎಣ್ಣೆ ದಾಹಾರ ಎಲ್ಲ ಕಮ್ಮಿ ಸೇವನೆ ಮಾಡಬೇಕು. ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ಹಲೋ, ಹಲೋ, ಹಲೋ ಮೇಡಮ್, ನಮಸ್ತೆ ರೀ, ಯಾರು ಮಾತಾಡೋದು? ಹಾ ಮೇಡಮ್, ನಾ ದಾವಣಗೆರೆ ವಿರಂಗಣ ಪಾಟೀಲ್ ಮೇಡಮ್ ಮಾತಾಡೋದು. ಪಾಟೀಲ್ ರೀ, ಹೇಳಿ. ಆ ಮೇಡಮ್, ಈಗ ಬಹಳ ಜನ ಅದು ಏನ್ ಹೇಳ್ತಾರಂದ್ರೆ ಮೇಡಮ್, ನಮಗ 4 ವರ್ಷದಿಂದ ಐತಿ, 5 ವರ್ಷದಿಂದ ಐತಿ, ಏನಾಗಿಲ್ಲ ಹಾಂಗಿಂಗ್ ಅಂತ ಹೇಳ್ತಾರೆ. ಅವಾಗ ಮತ್ತೆ ಅಪರ್ಚನ ಇಲ್ದಾನೆ ನಾವು ಆರಾಮದೇವಿ, ಏನಾಗಿಲ್ಲ ಅಂತ ಹಿಂಗೆಲ್ಲ ಹೇಳ್ತಿರ್ತಾರೆ ಮೇಡಮ್. ಅದು ಏನಂತ ಸ್ವಲ್ಪ ಅದು. ಪಾಟೀಲ್ ರೀ ನಮಸ್ಕಾರ. ಅದು ಕೆಲವರಲ್ಲಿ ಹೆಂಗಿರ್ತದೆ ಅಂದ್ರೆ ಏನು ಕಾಂಪ್ಲಿಕೇಶನ್ ಆಗದೆ ಅವರದು ಜೀವನ ಇಡೀ ನಡೀತದೆ, ಏನು ತೊಂದರೆ ಆಗುದಿಲ್ಲ ಕೆಲವರಲ್ಲಿ. ಬಟ್ ಅದು ಹೇಳಿಕೆ ಬರುದಿಲ್ಲ ಯಾರಲ್ಲಿ ಹಂಗೆ ಕಾಂಪ್ಲಿಕೇಶನ್ಸ್ ಆಗುದಿಲ್ಲ, ಯಾರಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ತದೆ ಅಂತ ನಾವು ಮುಂಚೆನೆ ಪ್ರೆಡಿಕ್ಟ್ ಮಾಡಿ ಹೇಳಿಕೆ ಬರುದಿಲ್ಲ. ಸೊ ಒಂದು ವೇಳೆ ಕಾಂಪ್ಲಿಕೇಶನ್ ಆತಂದ್ರೆ ನಾನು ಹೇಳಿದ ಪ್ರಕಾರ ಈ ಜಾಂಡಿಸ್ ಆಗುವುದು, ಇಲ್ಲಾದ್ರೆ ಉರಿಯೂತ ಆಗುವುದು, ಮೆದೋಜೀರಕ ಗ್ರಂಥಿಗೆ ಉರಿಯೂತ ಆಗುವುದು, ಅಂತದೆಲ್ಲ ಗಂಭೀರ ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ಇರ್ತವೆ. ಸೊ ಕೆಲವು ಪೇಷಂಟ್ಸ್ ಅದು ಕಾಂಪ್ಲಿಕೇಶನ್ ಆಗೋದ್ರ ಬಗ್ಗೆ ಮುನ್ಸೂಚನೆ ಸ್ವಲ್ಪ ಏನಾದ್ರು ತಿಳ್ಕೊಬಹುದೇನು ಮೇಡಮ್? ಮುನ್ಸೂಚನೆ ಅಂದ್ರೆ ಹೊಟ್ಟೆ ನೋವು ಬರ್ತದೆ ರೀ. ಈ ಉರಿಯೂತ ಕಾಯಿ ಇದು ಪ್ರಾಬ್ಲಮ್ ಇರುವಾಗ ಹೊಟ್ಟೆ ಮೇಲ್ಭಾಗದಲ್ಲಿ ನೋವು ಬರುದು, ಬೆನ್ನು ನೋವು ಬರುದು, ವಾಂತಿ ಬರುದು, ಜ್ವರ ಬರುದು, ಇಂಥವು ಲಕ್ಷಣ ಬರುವಾಗ ಅದರ ಅರ್ಥ ಏನಂದ್ರೆ ಕಾಂಪ್ಲಿಕೇಶನ್ಸ್ ಆಗಿದೆ ಅಂತ ಲಕ್ಷಣ. ಇದೇ ಇವುಗಳ ಮುನ್ಸೂಚನೆ. ಆಮೇಲೆ ಇನ್ನೊಂದು ಮೇಡಮ್, ಅದು ಅವ್ರು ಲೈಫ್ ಲಾಂಗ್ ಕೆಲವೊಬ್ರು ಸಫರ್ ಮಾಡಿದ್ರೆ ಅದನ್ನ ಅವಾಯ್ಡ್ ಮಾಡೋ ಅದನ್ನ ತಗೊಂಡು ಹೋಗ್ಬೋದು ಹಂಗೆ ಕಲ್ಲು ಅವ್ರಿಗೆ ನೋವಾಗದಿದ್ರೆ? ನೋವಾಗದಿದ್ರೆ ಏನೂ ತ್ರಾಸಿಲ್ಲದಿದ್ರೆ ಹಂಗೆ ಬಿಡಬಹುದು, ಬಟ್ ಕಾಂಪ್ಲಿಕೇಶನ್ ಅಂತ ಹೇಳಿದ್ದೆ ಅಲ್ಲ ನಾನು, ಅದು ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಬರುದಿಲ್ಲ ರೀ. ಸೊ ಹಂಗಿರುವಾಗ ರಿಸ್ಕ್ಸ್, ಅದು ಗಂಭೀರ ರಿಸ್ಕ್ಸ್ ಯಾಕೆ ತಗೋಬೇಕು? ಅದೇ ಆಮೇಲೆ ಇತ್ತೀಚೆಗೆ ಕೆಲವೊಂದು ಸ್ವಲ್ಪ ಬೇರೆ ಬೇರೆ ವಿಧಾನಗಳಲ್ಲಿ ಕರಗಿಸ್ತಾರಂತಾರಲ್ಲ, ಅದ್ರ ಪರಿಣಾಮ ಆಗೋದಿಲ್ಲ ಮೇಡಮ್. ಅಷ್ಟು ನೀವು ಆಪರೇಷನ್ ವಿಷಯ ಹೇಳುದಲ್ಲ, ಆಪರೇಷನ್ ಇವಾಗ ನಾವು ಲ್ಯಾಪ್ರೋಸ್ಕೋಪಿಕ್ ಅಂತ ಮಾಡ್ತೀವಿ ರೀ. ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ ಅದೇ ಹೇಳಿದ್ ನಾನು, ಸಣ್ಣ ಗಾಯದಿಂದ ಈ ಪಿತ್ತಕೋಶವನ್ನ ತೆಗಿತೀವಿ. ಅದರಿಂದಾಗಿ ಡಿಸ್ಚಾರ್ಜು ಅಂದ್ರೆ ನಿಮ್ದು ಆಪರೇಷನ್ ಆದ ನಂತರ ನೋವು ಕಮ್ಮಿ ಇರ್ತದೆ, ಆದಷ್ಟು ಲಘು ನೀವು ಮನೆಗೇನು ಹೋಗಬಹುದು. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಾನು ಶಿರೋಳದಿಂದ ಉದಯ ಟೇಲರ್ ಮೇಡಮ್ ಕೇಳ್ತಾ ಇರೋದು. ಕೇಳಿ ಪ್ರಶ್ನೆ. ಮೇಡಮ್, ಈಗ ವಾಂತಿ ಬಂದ್ ಕಾಟ, ಹೊಟ್ಟೆ ನೋವು ಬಂದು ಯಾರ ಸರಿನ ಆಗ್ಬಿಟ್ಟೈತ್ರಿ ನಮ್ ಮಗಳಿಗೆ ಈಗ. ಹಲೋ, ಪಿತ್ತಗಲ್ಲುಗಳು ಎರಡ್ ಸರ್ತಿ ಆಗಿತ್ತಾ? ಹೌನ್ರಿ, ಆಗಿ ವಾಂತಿ ಬಂದ್ ಬೆಳಿಗ್ಗೆ ಬಂದ್ ಹೊಟ್ಟೆ ನೋವು ಅಂತ ಬರ್ತಾ ಇದೆ, ಆದ್ರೆ ಅದು ಇಲ್ಲೇ ಸಲಾನೆ ಹಚ್ಚಿದ ಮುಖಾಂತರ ಕಡಿಮೆ ಆಗ್ತಾ ಇದೆ ಮೇಡಮ್. ಅದಕ್ಕ ಪಿತ್ತಕೋಶದವ ಹರಳದವ ಅಂತ ಸ್ಕ್ಯಾನ್ ಆಗ ಇನ್ನು ಕಂಡಿಲ್ಲ ಮೇಡಮ್. ಅದಕ್ಕ ಅದರ ಸಲಹೆ ಏನಾರು ಒಟ್ಟು ಹೇಳ್ತೀರಣ? ಅಂದ್ರೆ ಇವಾಗ ಬರೇ ಹೊಟ್ಟೆ ನೋವು ಅಷ್ಟೇ, ವಾಂತಿ ಅಷ್ಟೇ ಇರೋದು ಅವರಿಗೆ, ಪಿತ್ತಕೋಶದ ಹರಳೇನಿಲ್ಲ. ಹಲೋ, ಹಾ ಮಾತಾಡ್ತಿದ್ದಾರೆ ಡಾಕ್ಟರ್, ಕೇಳಿ. ಹಾ ಹೇಳಿ ಮೇಡಮ್. ಅಲ್ಲ, ಏನಂದಿದ್ರಿ ಅವರ ತ್ರಾಸಿ ಏನಂತಂದಿದ್ರಿ ಇವಾಗ? ಈಗ ಅವರಿಗೆ ವಾಂತಿ ಎಲ್ಲ ಬರ್ತಾ ಇದೆ. ವಾಂತಿ ಆಗ್ಬಿಡ್ತೈತಿ ಮೇಡಮ್ ಯಾರ ಸಲೆ, ಆಮ್ಯಾಗ ಹೊಟ್ಟಿ ಕೆಳಗಿನ ಭಾಗ ನೋವು ಆಗತ್ತ ಅಂತೇಳಿ ಉಳ್ಳಾಡ್ಬಿಡ್ತಾವ ಮೇಡಮ್. ಕೆಳಗಿನ ಭಾವ ನೋವಿದ್ರೆ ಕರ್ಕೊಂಡ್ ಬನ್ನಿ ಅವರಿಗೆ ದವಾಖಾನೆಗೆ, SDM ದವಾಖಾನೆಗೆ ಕರ್ಕೊಂಡ್ ಬನ್ನಿ. ತಿಂಗಳಿಂದ ಆಗಾಗತ್ತೈತಿ ಮೇಡಮ್ ಈಗ. ಅಂದ್ರೆ ಕಂಟಿನ್ಯೂ ಆಗಿ ಪೇನ್ ಬರುತ್ತಾ ಅಥವಾ ಹೇಗ್ ಬಿಟ್ಟು ಬಿಟ್ಟು ಬರುತ್ತಾ? ಇಲ್ಲ, ತೋರಿಸಿದ್ವಿ ಮೇಡಮ್ ಇಲ್ಲಿ ಒಂದ್ ವಾರದಿಂದ ತೋರಿಸ್ತಾ ಹತ್ತೀವಿ ಈಗ, ಆದ್ರೆ ಅದ್ರ ಸಲಾನೆ ಹಚ್ಚಿದಾಗ ಅಷ್ಟೇ ಕಡಿಮೆ ಆಗುತ್ತದೆ ಮೇಡಮ್. ಅದು ನೀವು ಕರ್ಕೊಂಡ್ ಬರ್ಬೇಕಾಗ್ತದೆ ರೀ ಉದಯ ಅವರೇ, ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ಬೇಕಾಗ್ತದೆ, ನೋಡ್ಬೇಕಾಗ್ತದೆ ಏನ್ ಬೇರೆ ತ್ರಾಸ ಇದೆ ಅಂತ ನೋಡ್ಬೇಕಾಗ್ತದೆ. ಹೊಟ್ಟೆ ನೋವಿಗೆ ಬಹಳ ಕಾರಣಗಳಿರ್ತವೆ, ಪಿತ್ತಕೋಶದ ಹರಳುಗಳಷ್ಟೇ ಇರುವುದಿಲ್ಲ. ಡಾಕ್ಟರ್ ಹೇಳ್ತಾ ಇದ್ದಾರೆ, ಉದಯ್ ಸ್ವಲ್ಪ ಕೇಳಿ. ಅಲ್ಲ, ಹೊಟ್ಟೆ ನೋವಿಗೆ ಬಹಳ ಕಾರಣಗಳಿರ್ತವೆ ರೀ, ಬರೇ ಪಿತ್ತಕೋಶದ ಹರಳುಗಳಷ್ಟೇ ಅಂತ ಇರುವುದಿಲ್ಲ. ಕೆಲವೊಂದ್ಸರ್ತಿ ಕೆಳಭಾಗ ನೋವಿದ್ರೆ ಕಾಲ್ಮಡಿ ತ್ರಾಸಿರ್ತದೆ, ಕಾಲ್ಮಡಿಯಲ್ಲಿ ನಂಜಿದ್ರೆ ಸಹ ಹೊಟ್ಟೆ ನೋವು ಬರಬಹುದು. ಕೆಲವರಿಗೆ ಕಿಡ್ನಿ ಸ್ಟೋನ್ ಇಂದನು ಇದು ಹೊಟ್ಟೆ ನೋವು ಬರಬಹುದು, ಅಪೆಂಡಿಕ್ಸ್ ತ್ರಾಸಿದ್ರೂ ಹೊಟ್ಟೆ ನೋವು ಬರಬಹುದು. ಸೊ ಹಂಗಿರುವಾಗ ನೀವು ಬರೀ ನಿಮ್ಮ ಇವರಿಗೆ ಹೊಟ್ಟೆ ನೋವು ಮತ್ತೆ ವಾಂತಿ ತ್ರಾಸಿದೆ ಅಂತ ಹೇಳಿದ್ರೆ ಅವರನ್ನ ಕರ್ಕೊಂಡು ಬಂದಿದ್ರೆ ಬೆಟರ್ ರೀ. ಅವಾಗ ನಾವು ಕರೆಕ್ಟ್ ಆಗಿ ತಪಾಸ್ ಮಾಡಿ ನೋಡಬಹುದು ಏನ್ ತ್ರಾಸಿದೆ ಅವರಿಗೆ, ಅದರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅವರನ್ನ. ಹಲೋ ಹಲೋ, ನಮಸ್ತೆ ಹೇಳಿ. ನಮಸ್ತೆ, ನಾನು ಮುದೋ ತಾಲೂಕ ಬೆಳಗಲಿಂದ ಮಾತಾಡಬೋದು. ಹೇಳಿ ಪ್ರಶ್ನೆ ಕೇಳಿ. ನನ್ನ ಹೆಸರು ಮಾದೇವ್ ಅಂತ್ರಿ. ಹೇಳಿ ಮಾದೇವ್. ಅದು ನಾನು ಬಲಗಡೆ ಸೈಡು ಬರಿಕಿರ್ತಾವಲ್ರಿ, ಆ ಬರಿಕಿ ಕೆಳಗೆ ಹೊಟ್ಟಿ ನೋವು ಆಗಿಬಿಟ್ಟದ್ರಿ. ಬಲಗಡೆ ಸೈಡ್ ರೀ. ಯಾವಾಗಿಂದ ಇದೆ ರೀ ಇದು? ಸುಮಾರಾಗಿ ಒಂದು 15-20 ದಿನ ಆಯ್ತ್ರಿ. ಊಟ ಆದ ನಂತರ ಏನಾದ್ರೂ ಜಾಸ್ತಿ ಆಗ್ತದ? ಹಾ, ಊಟ ಆದ ನಂತರ ಜಾಸ್ತಿ ಆಗುತ್ತೆ ಮೇಡಮ್. ಜಾಸ್ತಿ ಆಗ್ತದಲ್ಲ, ಸರಿ. ಎಲ್ಲಿಂದ ನೀವು ಫೋನ್ ಮಾಡ್ತಿರೋದ್ರಿ, ಯಾವ ಊರಿಂದ? ಮುದೋ ತಾಲೂಕ ಬೆಳಗಲಿಯಿಂದ ರೀ. ಬೆಳಗಲಿಂದ ತೋರಿಸಿದೀರಾ ನೀವು ಡಾಕ್ಟರ್ಗೆ? ಇಲ್ಲ, ತೋರಿಸಿಲ್ಲ ಮೇಡಮ್, ಅದಕ್ಕೆ ನಿಮ್ಮ ಸಲಹೆ ಕೇಳ್ತಾ ಇದ್ದೇನೆ. ಅಲ್ಲ, ನಿಮ್ಗೆ ಅದು ಪದೇ ಪದೇ ನೋವು ಬರ್ತಾ ಇದೆ ಅಂತಿದ್ರೆ ತೋರಿಸಿದ್ರೆ ಚಲೋ ರೀ. ನಿಮ್ಗೆ ಅದು 15 ದಿವಸದಿಂದ ಪದೇ ಪದೇ ನೋವು ಬರ್ತಾ ಇದೆ, ಹಂಗೆ ಉಬ್ಬಳಿಕೆ ಏನಾದ್ರೂ ತ್ರಾಸಿತ್ತಂದ್ರೆ ಬಂದು ತೋರಿಸಿದ್ರೆ ಚಲೋ. ಒಂದು ತಿಂಗಳಾಯ್ತು ನೋಡ್ರಿ ಮೇಡಮ್. ಹಾಗಾದ್ರೆ ಬಂದು ತೋರಿಸ್ರಿ. ಸತತವಾಗಿ ನೋವು ಇದೆ ರೀ. ಅಲ್ಲ, ಇಷ್ಟು ನೋವು ಇಟ್ಕೊಂಡು ಮತ್ತೆ ನೀವು ಡಾಕ್ಟರ್ ಹತ್ರ ಹೋಗಿಲ್ಲ ಅಂತ ಹೇಳ್ತಿದ್ದೀರಿ? ಹೋಗಿಲ್ಲ ರೀ, ಅದು ಏನೋ ಏನೋ ಆಗಿರ್ಬಹುದು ಹಿಂಗ ಅಂತೇಳಿ ಒಂದು ಕಲ್ಪನಾದಿಂದ ಬಿಟ್ಟಿದ್ದೆ. ಇಲ್ಲ ಇಲ್ಲ, ತೋರಿಸಿ ಮೊದಲು ಏನಾಗಿದೆ ಅಂತೇಳಿ, ನಿಮ್ಮನ್ನು ಟೆಸ್ಟ್ ಮಾಡಿದವರು ಡಾಕ್ಟರ್ ಹೇಳಿ ಹೇಳ್ತಾರೆ. ಅದಕ್ಕೇನಾದ್ರೂ ಸ್ಕ್ಯಾನ್ ಮಾಡ್ಬೇಕನ್ರಿ ಮೇಡಮ್? ಹೌದು, ಅವಶ್ಯಕತೆ ಇರ್ತದೆ. ಕೆಲವೊಂದ್ಸರ್ತಿ ನೋಡಿ ಹೇಳ್ತಾರೆ, ನಿಮ್ಮನ್ನ ಪರೀಕ್ಷೆ ಮಾಡಿ ನೋಡಿ ಹೇಳ್ತಾರೆ ಡಾಕ್ಟರ್. ಇದು ನಿಮ್ಮನ್ನ ನೋಡದೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ನಿಮ್ಮನ್ನ ಪರೀಕ್ಷೆ ಮಾಡಿ, ನಿಮ್ಮ ಹೊಟ್ಟೆ ಪರೀಕ್ಷೆ ಮಾಡಿ, ಅವಶ್ಯಕತೆ ಇದ್ರೆ ಸ್ಕ್ಯಾನ್ ಮಾಡಬೇಕಾಗ್ತದೆ. ಅಲ್ಲಿ SDM ನಿಮ್ಮ ದವಾಖಾನೆಗೆ ಬಂದ್ರಿ, ಅದರಿಂದ ಏನಾದ್ರೂ ಗೌರ್ಮೆಂಟ್ದಿಂದ ಏನಾದ್ರೂ ಫ್ರೀ ಗಿರಿ ಹಿಂಗಿದೆ ರೀ? ಅದು ನನಗೆ ಜಾಸ್ತಿ ಮಾಹಿತಿ ಇಲ್ಲ ರೀ, ನೀವು ಬಂದು ಕೇಳಬಹುದು. ಆಸ್ಪತ್ರೆಯಲ್ಲಿ ವಿಚಾರಣೆ ಮಾಡಬಹುದು ತಾವು. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ಕಾರ, ಹೇಳಿ. ಹುಬ್ಬಳ್ಳಿಯಿಂದ ಪ್ರಶಾಂತ್ ಅಂತ ಹೇಳ್ರಿ ಮಾತಾಡೋದು. ಹೇಳಿ ಪ್ರಶಾಂತ್. ಹಲೋ. ಹಾ ಮೇಡಮ್, ಪ್ರಶ್ನೆ ಕೇಳಿ, ಡಾಕ್ಟರ್ ಕೇಳ್ತಾ ಇದ್ದಾರೆ. ಮೇಡಮ್, ಈಗ ಮಲಬಾಧೆ ಇರುತ್ತಲ್ಲ, ಮಲಬಾಧೆ ಇರುವಂತ ಸಮಸ್ಯೆಯನ್ನು ಹೊಂದಿರತಕ್ಕಂಥವ್ರಿಗೆ ಅವ್ರಿಗೂ ಈ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದಾ? ಮಲಬಾಧೆ ಅಂದ್ರೆ ಏನ್ ತ್ರಾಸ ಆಗ್ತದೆ ರೀ? ಇದು ಸಂಡಾಸ್ ಬರಬರ ಆಗಿ ಹೋಗುದಿಲ್ವಾ? ಹಾ ಮೇಡಮ್, ಅಂದ್ರೆ ನಮ್ಮ ಫ್ರೆಂಡ್ ಒಬ್ಬರಿಗೆ ಹೀಗೆ ಆಗ್ತಾ ಇದೆ. ಅವರಿಗೆ ಅದು ಬಿಟ್ಟು ಹೊಟ್ಟೆ ನೋವು ಏನಾದ್ರಿದೆಯಾ, ಬರೀ ಮಲಬದ್ಧತೆ ಅಷ್ಟೇ ಇರೋದು? ಮಲಬದ್ಧತೆ ಅಷ್ಟೇ ಇರೋದು. ಅಷ್ಟೇ ಇರೋದು. ಅದಕ್ಕೆ ಬೇರೆ ಕಾರಣಗಳಿರ್ತಾವ ರೀ ಕೆಲವೊಂದ್ಸರ್ತಿ? ವಾಂತಿ ಅಂತವೇನಾದ್ರೂ ತ್ರಾಸಿದೆ ಅವರಿಗೆ? ವಾಂತಿ, ಜ್ವರ ಬರುದು, ಕಾಮಿನಿ ಆಗುದು ಅಂತ ಏನಾದ್ರು ತ್ರಾಸಿದೆಯಾ? ಇಲ್ಲ, ಆ ತರದ್ದು ಏನಿಲ್ಲ ಮೇಡಮ್ ಅವ್ರಿಗೆ. ಹಾಗಾದ್ರೆ ಬೇರೆ ಕಾರಣಗಳಿರ್ಬಹುದ್ರಿ. ಹಲೋ. ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡುದು? ಹೇಳ್ರಿ ಮಂಜುನಾಥ್. ಪಿತ್ತಗಲ್ಲುಗಳ ಬಗ್ಗೆ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಡಾಕ್ಟರ್ ಕೇಳಿಕತ್ತಾರ, ನೀವು ಹೇಳ್ರಿ ಏನ್ ಪ್ರಶ್ನೆ ಅಂತ ಹೇಳಿ. ಪಿತ್ತಗಲ್ಲುಗಳು ಇದ್ರೆ ಹೇಗ್ ಸರಿಪಡಿಸಬೇಕು ಅಂತ ಕೇಳ್ತಾ ಇದ್ದಾರೆ ಮಂಜುನಾಥ್ ಅವರು. ಮಂಜುನಾಥ್ ಅವರೇ, ನಿಮ್ಗೆ ಪಿತ್ತಕೋಶ ಇದ್ರೆ ನೋವೇನಾದ್ರೂ ಇದೆಯಾ? ಹೊಟ್ಟೆ ನೋವು, ವಾಂತಿ ಬರುದು, ಹಂಗೇನಾದ್ರೂ ತ್ರಾಸ ಇದೆಯಾ? ಅದು ತ್ರಾಸ ಮೇಲೆ ಹೊಂದಿರತ್ತೆ ರೀ, ಅದು ಪೇಷಂಟ್ಗೆ ಏನ್ ತ್ರಾಸ ಇರತ್ತೆ ಅದು ಬಿಟ್ಟು ಮೆದುಜೀರಕ ಗ್ರಂಥಿ ಏನಾದ್ರೂ ಪೆಟ್ಟಾಗಿದೆಯಾ, ಕಾಮಿನ್ ಏನಾದ್ರೂ ಆಗಿದೆಯಾ, ಅದರ ಮೇಲೆ ಹೊಂದಿರತ್ತೆ ಟ್ರೀಟ್ಮೆಂಟ್. ಮಂಜುನಾಥ್ ಅವರಿಗೆ ಇನ್ಫಾರ್ಮೇಶನ್ ಅಷ್ಟೇ ಬೇಕು ಪಿತ್ತಗಲ್ಲುಗಳ ಬಗ್ಗೆ. ಅವ್ರಿಗೆ ಏನ್ ತೊಂದರೆ ಇಲ್ಲ ಅನ್ಸುತ್ತೆ ಡಾಕ್ಟರ್? ಇದು ಹೊಟ್ಟೆ ನೋವು, ಅದರ ಜೊತೆ ಪಿತ್ತಗಲ್ಲು ಸ್ಕ್ಯಾನ್ ಅಲ್ಲಿ ಕಂಡು ಬಂದ್ರೆ ಅದರದ್ದು ಟ್ರೀಟ್ಮೆಂಟ್ ನಾವು ಪಿತ್ತಕೋಶದ್ದು ತೆಗೆಯುವುದು, ಅಂದ್ರೆ ಶಸ್ತ್ರಚಿಕಿತ್ಸೆ ಮೂಲಕ ಪಿತ್ತಕೋಶವನ್ನ ತೆಗೆದು ಬಿಡ್ತೀವಿ. ಅದಕ್ಕೆ ಕೊಲಿಸಿಸ್ಟೆಕ್ಟಮಿ ಅಂತ ಅಂತೀವಿ. ಅದು ಲ್ಯಾಪ್ರೋಸ್ಕೋಪಿ ಮುಖಾಂತರನು ಮಾಡಬಹುದು, ಓಪನ್ ಸರ್ಜರಿ ಮುಖಾಂತರನು ಮಾಡಬಹುದು. ಬರೀ ಟ್ಯಾಬ್ಲೆಟ್ ಔಷಧಿ ಮೇಲೆ ಅದು ಕರಗುವ ಚಾನ್ಸಸ್ ಬಹಳ ಕಮ್ಮಿ ಇರ್ತದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಯಾರು ಮಾತಾಡಿದ್ರಿ? ನಮ್ಮ ಅತ್ತಿನಿ ತಾಲೂಕಾ ನಂದಗಾಂವ್ ಗ್ರಾಮದಿಂದ ಅಶೋಕ್ ಮದಗೌಡ ಅಂತ ಮೇಡಮ್. ಕೇಳಿ, ಪ್ರಶ್ನೆ ಕೇಳಿ ಅಶೋಕ್. ಮೇಡಮ್, ಎಡಗಡೆ ಸೈಡ್ ಅಲ್ಲಿ ಕೆಮ್ಮಿದಾಗ ನೋಯ್ತೈತಲ್ರಿ, ಅದು ಪಿತ್ತಕೋಶದಿಂದ ತ್ರಾಸ ಆಗತ್ರಿ ಅಥವಾ ಬೇರೆ? ಎಡಗಡೆ ಸೈಡ್ ಎಲ್ಲಿ ನೋವು ಬರ್ತದೆ ರೀ? ಎದೆಗೆ ನೋವು ಬರ್ತದ, ಹೊಟ್ಟೆ ನೋವು ಬರ್ತದೆ? ಹೊಟ್ಟೆಗೆ ಬರ್ತದ. ಯಾವಾಗಿಂದ ಬರ್ತಾ ಇದೆ? ಎನಿ ಟೈಮ್ ಬರಲ್ಲ, ಕೆಲವೊಂದ್ ಟೈಮ್ ಅಷ್ಟೇ ರೀ. ಯಾವಾಗ್ರೆ ಏನಾದ್ರೂ ಪೆಟ್ಟ ಏನಾದ್ರೂ ಆಗಿತ್ತ ನಿಮ್ಗೆ ಅಲ್ಲಿ? ಪೆಟ್ಟೇನಾಗಿಲ್ಲ ಮೇಡಮ್. ಪೆಟ್ಟೇನ್ ಬಿದ್ದಿಲ್ಲಲ್ಲ, ಸರಿ. ವಾಂತಿ ಬರುದು ಹಂಗೇನಾದ್ರೂ ತ್ರಾಸಿದೆಯಾ? ಕಿಡ್ನಿಯಲ್ಲಿ ಸ್ಟೋನ್ ಆಗ್ತಾ ಅಂತ ಕೇಳಿದೀನಿ, ಪಿತ್ತಕೋಶದಲ್ಲಿ ಆಗ್ತಾವ ಮೇಡಮ್? ಅಂದ್ರೆ ನನಗೆ ಕ್ವೆಶ್ಚನ್ ಅರ್ಥ ಆಗ್ಲಿಲ್ಲ ಅಲ್ಲಿ ನಿಮ್ದು, ಏನ್ ಹೇಳಿದ್ರಿ? ಅಲ್ಲ, ಕಿಡ್ನಿಯಲ್ಲಿ ಆಗ್ತಾವ ಮೇಡಮ್, ಪಿತ್ತಕೋಶದಲ್ಲಿ ಹರಳು ಆಗ್ತಾವ ಅಂತ ಕೇಳಿದ್ರಿ. ಅಂದ್ರೆ ಯಾರಲ್ಲಿ ಪಿತ್ತ ಇದು ಕಿಡ್ನಿಯಲ್ಲಿ ಹರಳಿರ್ತದೆ ಅವರಲ್ಲಿ ಪಿತ್ತಕೋಶದಲ್ಲಿ ಸಹ ಹರಳಾಗ್ತದ ಅಂತ ಕೇಳ್ತಿದ್ದೀರಾ? ಹೌದಲ್ಲ ಮೇಡಮ್. ಆಗ್ಬಹುದ್ರಿ, ಆಗ್ಬಹುದು, ಅದು ಹಂಗೇನಿಲ್ಲ. ಬೇರೆ ಬೇರೆ ಕಾರಣಗಳು ಇರ್ತವೆ, ಬಟ್ ಕೆಲವರಲ್ಲಿ ಎರಡರಲ್ಲಿ ಸಹ ಸ್ಟೋನ್ಸ್ ಇರ್ತವೆ. ಹೌದ್ರಿ, ಹೌದ್ರಿ. ಇದಕ್ಕೆ ಏನು ನಾವು ಇದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾ ಅಥವಾ ಏನು ಟ್ರೀಟ್ಮೆಂಟ್ ಮಾಡ್ಬೇಕಾ ಮೇಡಮ್? ಅದು ನೀವು ಮೊದಲು ತೋರಿಸ್ಬೇಕಾಗ್ತದೆ ರೀ. ಹೌದ್ರಿ, ಅದು ನಾನು ಹೇಳಿದ ಪ್ರಕಾರ ಹೊಟ್ಟೆ ಪರೀಕ್ಷೆ ಎಲ್ಲ ಮಾಡಿ ನಿಮ್ದು ಏನು ಲಕ್ಷಣಗಳಿದೆ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡೋದ್ರಿ. ಹಾಂ, ಹ್ಞೂ. ಓಕೆ, ಮುಂದಿನ ಕರೆಯನ್ನು ನೋಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ ಮೇಡಮ್. ನಾವು ಹುಳಿಕೆರೆ ಕೊಪ್ಪಳು ಗ್ರಾಮದಿಂದ, ಮಂಡ್ಯದಿಂದ ಮೇಡಮ್. ಹೇಳಿ ಮೇಡಮ್. ಈ ಮಧ್ಯಭಾಗ ಹೊಟ್ಟೆ ಮೂಳೆ ಅದೆಲ್ಲ ಮೇಡಮ್, ಆ ಮಧ್ಯಭಾಗದಲ್ಲಿ ನೋಯ್ತಾ ಇರ್ತದೆ ಮೇಡಮ್. ಮಧ್ಯಭಾಗದಲ್ಲಿ ಅಂದ್ರೆ ಹೊಕ್ಕುಳ ಭಾಗದಲ್ಲಿನ? ಹೌದು ಮೇಡಮ್, ಹೊಕ್ಕಳ ಮೇಲೆ ಮೂಳೆ ಅವೆಲ್ಲ ಮೇಡಮ್. ಅವಾಗ ಅವಾಗ ಒಕ್ಕಡೆ ಸೈಡ್ ಅಲ್ಲಿ ಒಂದೊಂದ್ ಎರಡೆರಡು ದಿನ ನೋವು ಬರ್ತದೆ ಮೇಡಮ್. ಸರಿ. ಕಾಲ್ಮಡಿ ಊರಿ ಏನಾದ್ರೂ ಬರ್ತದ ನಿಮ್ಗೆ? ಕಾಲ್ಮಡಿ ಉರಿ, ಕಾಲ್ಮಡಿ ಅನ್ನೋದು ಮೂತ್ರ ಮಾಡುವಾಗ ಉರಿ ಏನಾದ್ರೂ ಬರ್ತದ? ಇಲ್ಲ ಮೇಡಮ್, ಇಲ್ಲ. ಬರೇ ನೋವು ಅಷ್ಟೇನ? ಬಕ್ಕಂಡಾಗ ಹಾಗೆ ಹಿಂಗ್ ಹೊಳ್ದಾಗ. ಬೆನ್ನಿಗೆ ನೋವು ಬರ್ತದ? ಒಂದ್ ವಾರ. ಅಲ್ಲ ಅಲ್ಲ, ಬೆನ್ನಿಗೆ ಬರ್ತದ, ಎದುರುಗಡೆ ಬರ್ತದ ನೋವು? ಹೊಟ್ಟೆಗೆ ಮೇಡಮ್, ಹೊಟ್ಟೆ ಮುಂದ್ಗುಟ್ಟೆ ಮೂಳೆ ಇರ್ತದ. ಮುಂದ್ಗಡೆ ನೋವು ಬರ್ತದ? ಹೌದು ಮೇಡಮ್. ಸರಿ, ಹೊಟ್ಟೆ ಮೂಳೆ ಇರ್ತದ. ಒಂದ್ಸರ್ತಿ ಎಸ್ ಡಿ ಎಂ ಹಾಸ್ಪಿಟ್ಲಿಗೆ ಬಂದ್ಬಿಡಿ, ಇವರೇ ನೋಡ್ಬಿಡೋಣ ಅಂತ ಒಂದ್ಸರ್ತಿ. ದವಾಖಾನೆಗೆ ಹೋಗಿ ಒಂದ್ಸರ್ತಿ ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ತೋರಿಸ್ಬಿಟ್ರಿ. ಸರಿ ಸರಿ. ಹಲೋ, ಹಲೋ, ಹಲೋ ಮೇಡಮ್, ಹೇಳಿ, ಯಾರು ಮಾತಾಡುದು? ನಮಸ್ಕಾರ, ಆರಾಮನ್ರಿ? ಹಾ, ನಮಸ್ಕಾರ, ಹೇಳಿ. ನಾವು ಹತ್ತನೇ ತಾಲೂಕು ನಂದಗಾಂವ್ ಸೋನವರಿ. ಹೇಳ್ರಿ. ಸ್ವಲ್ಪ ಹೊಟ್ಟಿ ಬಾಳ ನೋಡ್ತೈತ್ರಿ, ಏನ್ ಪ್ರಾಬ್ಲಮ್ ಅನ್ಸಿಂದ್ರಿ, ಎದಿ ಉರಿತೈತ್ರಿ ಮತ್ ಹೊಟ್ಟೆ ನೋಡ್ತೈತ್ರಿ, ಜಾಸ್ತಿ ಹೊತ್ತು ಖಾಲಿ ಹೊಟ್ಟೆಲ್ ಇರ್ತೀರಾ? ಚಾ ತಗೋದಿಲ್ ಅಲ್ಲ, ಜಾಸ್ತಿ ಹೊಟ್ಟು ಇದು ಖಾಲಿ ಹೊಟ್ಟೆಲೇ ಇರ್ತೀರಾ ನೀವು? ಇಲ್ರಿ, ನಾಷ್ಟ ಮಾಡಿರ್ತೀನಿ, ಕಡಿಮೆ ಮಾಡ್ತೇನ್ರಿ, ಊಟನ ಬಾಳ ಮಾಡ್ದಲ್ರಿ, ನಾಷ್ಟ ಅಟ್ ಮಾಡ್ತೇನ್ರಿ, ದಿವ್ಸಕ್ಕೆ ಒಂದ್ಸತ್ ಪಲ್ಯ ರೊಟ್ಟಿ ತಿಂದ್ರೆ ತಿಂದ್ರಿ, ಊಟ ಹಸು ಆಗಂಗಿಲ್ರಿ. ಸರಿ, ಎಷ್ಟು ವಯಸ್ಸು ನಿಮ್ಗೆ ಇವಾಗ? ಒಂದು ನನ್ಗೆ 66. ಅದು ಹೊಟ್ಟೆ ನೋವು ಬಿಟ್ಟು ಬೇರೆ ಏನ್ ತ್ರಾಸಿಲ್ಲಲ್ಲ ನಿಮ್ಗೆ? ಏನಿಲ್ರಿ. ತೂಕ ಕಮ್ಮಿ ಆಗಿರೋದು ಹಂಗೇನಿಲ್ಲಲ್ಲ? ಏನಿಲ್ರಿ. ಸರಿ, ಬಂದ್ಬಿಡ್ರಿ ಒಂದ್ಸರ್ತಿ ದವಾಖಾನೆಗೆ, ನೋಡ್ಬಿಡೋಣ. ತೂಕ ಎಷ್ಟು? 65-66 ಐತ್ರಿ ತೂಕರಿ. ಹ್ಮ್ ಹ್ಮ್, ಸರಿ. ಸ್ವಲ್ಪ ಟೈಮ್ ಟು ಟೈಮ್ ಊಟ ಅನ್ನ ಮಾಡಿ. ಹಲೋ, ನಮಸ್ತೆ. ಹಲೋ, ಹಾ ಹೇಳಿ. ಮಂಜುನಾಥ್ ನಡೆಯರ್ ಅಂತೇಳಿ ಹುಳಿಯಂದ್ರೆ ಹೇಳ್ರಿ ಮಂಜುನಾಥ್. ಅಂದ್ರೆ ಕಲ್ಲಹಳ್ಳಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಆಸ್ಪತ್ರೆ ನಂಬರ್ ಗಳನ್ನ ಹೇಳ್ತೀವಿ. ಆಮೇಲೆ ಬರ್ಕೊಳ್ರಿ ಮಂಜುನಾಥ್ ಅವ್ರೆ, ಕಾಲ್ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ಶಂಶುದ್ದೀನ್ ಮೇಡಮ್, ಕೊಪ್ಪಳ ಜಿಲ್ಲೆ ಹೊಸಲಿಂಗಾಪುರಿಂದ. ಹಾ ಕೇಳಿ ಶಂಶುದ್ದೀನ್, ಪ್ರಶ್ನೆ ಕೇಳಿ. ಏನ್ ಮೇಡಮ್, ಮೇಡಮ್ ಊಟ ಮಾಡ್ಬೇಕಾದ್ರೆ ಬೆವರು ಫುಲ್ ಬರ್ತದೆ ಮೇಡಮ್, ತಲೆಯಿಂದ ಹಿಡಿದು. ಈಗ ಪಿತ್ತಗಲ್ಲುಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಅದ್ರ ಬಗ್ಗೆ ಏನಾದ್ರೂ ಸಂದೇಹಗಳಿದೆಯಾ ಸ್ಪರ್ಧಿ? ಇಲ್ಲ ಮೇಡಮ್, ಪಿತ್ತದಿಂದ ಬರ್ಬೋದು ಅನ್ಕೊಂಡಿದೀನಿ ಮೇಡಮ್. ಇಲ್ಲ ರೀ, ಅದರಿಂದ ಆಗುದಿಲ್ಲ. ನಿಮ್ಗೆ ನೋವೇನಾದ್ರೂ ಅನಿಸ್ತದಾ ರೀ? ಬರೀ ಬೆವರಷ್ಟೇ ಬರುವುದು? ಬೆವರಷ್ಟೇ ಮೇಡಮ್. ನೋವೇನ್ ಬರುದಿಲ್ಲ? ಇಲ್ಲ ಇಲ್ಲ ಮೇಡಮ್. ಇದು ದೀರ್ಘ ಉಸಿರಾಡುವಾಗ ನೋವು ಬರೋದು ಹಂಗೇನಿಲ್ಲಲ್ಲ? ಇಲ್ಲ ಇಲ್ಲ ಮೇಡಮ್. ಹಾಗಾದ್ರೆ ಬೇರೆ ಕಾರಣಗಳು ಇರಬಹುದ್ರಿ. ಶುಗರ್ ಏನಾದ್ರೂ ತ್ರಾಸಿದೆಯಾ ನಿಮ್ಗೆ? ಇಲ್ಲ ಮೇಡಮ್, ಶುಗರ್ ಇಲ್ಲ ಮೇಡಮ್, ಬಿಪಿ ಇಲ್ಲ ಮೇಡಮ್. ಚೆಕ್ ಮಾಡಿರಿ. ಮಾಡಿಸಿದ್ರಿ ಮೇಡಮ್. ಸರಿ, ಅದು ಬೇರೆ ಕಾರಣಗಳು ಸಹ ಇರಬಹುದ್ರಿ ಕೆಲವೊಂದ್ಸರ್ತಿ. ಹಲೋ ಹಲೋ ಹಲೋ ಮೇಡಮ್, ಹೇಳಿ. ಮೇಡಮ್, ನಾವು ಹಾವೇರಿ ಜಿಲ್ಲಾ ಹೇರಿಕೆರೆ ತಾಲೂಕು ಚಿನ್ನಮಗಂದ ಮಾತಾಡ್ತೀರಿ. ಹೇಳಿ ಮೇಡಮ್. ನಮ್ಮ ಹೆಣ್ಮಕ್ಳಿಗೆ ಬೆಳಗಿನ ಜಾವ 1.5-2 ತಾಸಿನೊಳಗೆ 3-4 ಟೈಮ್ ಮಲ ವಿಸರ್ಜನೆ ಆಗುತ್ತೆ, ಅದಕ್ಕೆ ಏನು ಪರಿಹಾರ? ಅಲ್ಲ ಅಂದ್ರೆ ಈಗ ನಾವು ಪಿತ್ತಗಲ್ಲುಗಳ ಬಗ್ಗೆ ಮಾತಾಡ್ತಾ ಇರೋದು, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಿದ್ರೆ ಡಾಕ್ಟರ್ ಉತ್ತರಿಸ್ತಾರೆ. ಹೌದಾ ಮೇಡಮ್? ಹಾ, ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಬಂದಿರ್ತಾರಲ್ಲ, ಅದರಲ್ಲಿ ತಜ್ಞರು ಇರ್ತಾರೆ ಅವರು. ಅದಕ್ಕೆ ಸಂಬಂಧಪಟ್ಟ ಅಂದ್ರೆ ಪಿತ್ತಗಲ್ಲುಗಳ ಬಗ್ಗೆನೇ ಇವತ್ತು ವಿಷಯ ಇರೋದು, ಅದರ ಕುರಿತಂಗೆ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾನು ಬಿಜಾಪುರಿಂದ ಮಾತಾಡೋದು. ಹೇಳಿ. ಈ ಒಂಟ ಮೇಲೆ ಉರಿತ ಬರ್ತದೆ ಮೇಡಮ್, ಅದು ಸ್ವಲ್ಪ ಪಿತ್ತಕೋಶ ಬಗ್ಗೆ ಏನಿರ್ಬೋದ? ಏನ್ ಇನ್ನೊಮ್ಮೆ ಕೇಳಿ ಪ್ರಶ್ನೆನ, ಕ್ಲಿಯರ್ ಆಗಿ ಕೇಳಿ. ಒಂಟದ ಮೇಲೆ ಉರಿತ ಮೇಡಮ್, ಅಲ್ಲಿ ಏನಾದ್ರೂ ಗಂಟು ತರ ಇದೆಯಾ ನಿಮಗೆ? ಹಲೋ, ಏನಾದ್ರೂ ಗಂಟು ತರ ಇದೆಯಾ ಒಂಕಲ್ ಜಾಗದಲ್ಲಿ? ಏನ ಒಂಕಲ್ ಮೇಲೆ, ಅದೇ ಹೊಂಕಳದ ಮೇಲೆ ಏನಾದ್ರೂ ಗಂಟು ಏನಾದ್ರೂ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಡಾಕ್ಟರ್. ಇಲ್ಲ ಇಲ್ಲ ಮೇಡಮ್, ಇಲ್ಲ ಗಂಟು ಇಲ್ಲ. ಅದು ಉರಿತ ಮೇಡಮ್, ಅಂತ ಊಟ ಮಾಡಿದ ನಂತರ ನೋವು ಕಮ್ಮ ಆಗುತ್ತೆ, ವಾಂತಿ ಆದ್ರೆ ಉರಿತ ಕಮ್ಮ ಆಗುತ್ತೆ. ವಾಂತಿ ಆದ್ರೆ ಉರಿತದೆ, ಊಟ ಆದ್ಮೇಲೆ ನೋವು ಕಡಿಮೆ ಆಗುತ್ತೆ. ಇದು ಖಾರದೆಲ್ಲ ಬಹಳ ತಿಂತೀರಾ? ಉರಿತದೆ ಊಟ ಆದ್ಮೇಲೆ, ಉರಿತದೆ ಹೊಟ್ಟೆ ಹಸುವಾದ ಹೆಂಗ ಗರ್ದಾರ ಅನ್ನೋದಿಲ್ಲ, ಉರಿತದೆ ಊಟ ಮಾಡಿದ್ಮೇಲೆ ಕಮ್ಮ ಆಗುತ್ತೆ, ಇಲ್ಲ ವಾಂತಿ ಆದ್ರೆ ಕಮ್ಮ ಆಗುತ್ತೆ. ಸರಿ, ಖಾರದೆಲ್ಲ ಬಹಳ ತಿಂತೀರಾ ಇವ್ರೇ? ಏನಿಲ್ಲ ಮೇಡಮ್. ಖಾರದ್ದು ಚಾ ಬಹಳ ಕುಡಿಯುವುದು? ಏನಿಲ್ಲ. ಕರ್ದದ ಆಹಾರ ಯಾವುದು? ನಾರ್ಮಲ್ ಅಂತ ಪ್ರೇಮ್ ಯಾವ ತೋಲ್ ಮೇಡಮ್. ಟೈಮ್ ಟೈಮಿಗೆ ಕರೆಕ್ಟ್ ಆಗಿ ಊಟ ಮಾಡ್ತೀರಿ? ಓಕೆ ಮೇಡಮ್. ಸರಿ, ಅದಕ್ಕೆ ಯಾವ ಕಾಲಕ್ಕೆ ಏನ್ ಯಾವ ಟೆಸ್ಟ್ ಏನ್ ಪಿಕ್ ವರ್ಷದಾಗ ಯಾವ ಟೆಸ್ಟ್ ಮಾಡಿಸ್ಬೇಕು ಏನಂತ ಅಂದ್ರೆ, ಈಗ ಅವ್ರು ಏನ್ ಕೇಳಿದ್ರು ಆ ಪ್ರಶ್ನೆಗಳಿಗೆಲ್ಲ ನೀವು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಿ, ಅದಕ್ಕೆ ಅವ್ರಿಗೆ ಉತ್ತರ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಪಿತ್ತಕೋಶದಲ್ಲಿ ಹೆಂಗಿರ್ತದೆ ಅಂದ್ರೆ, ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಬರ್ತದೆ, ಊಟ ಆದ ನಂತರ ಕೆಲವೊಂದ್ಸತಿ ನೋವು ಬರ್ತದೆ. ಅದಷ್ಟೇ ಅಲ್ಲ, ಕೆಲವೊಂದ್ಸತಿ ಬೆನ್ನಿಗೆನೂ ನೋವು ಬರಬಹುದು, ಭುಜಕ್ಕೂ ನೋವು ಬರಬಹುದು. ಅರೆ ನೀವು ಹೊಟ್ಟೆ ತಳಿ ಒಂದ್ಸಲ ಮೇಲೆ ಎದಿ ಬಾದ್ ತಳದೇ ಉರ್ತದೆ ಮೇಡಮ್. ಅವ್ರ ಹಾಗಾದ್ರೆ ಒಂದ್ಸರ್ತಿ ನೀವು ಇದು ಪಿತ್ತಕೋಶದ ಸಲುವಾಗಿ ತೋರಿಸಿದ್ರೆ ಬೆಟರ್. ಅದು ಟೆಸ್ಟ್ ನಿಮ್ಗೆ ನಿಮ್ ಡಾಕ್ಟರ್ ನೋಡ್ಬಿಟ್ಟೆ ಹೇಳ್ತಾರೆ. ಫಸ್ಟ್ ನಿಮ್ಗೆ ಏನ್ ತೊಂದ್ರೆ ಅದೆಲ್ಲ ಅವರು ಕೇಳ್ಬಿಟ್ಟು ಡಾಕ್ಟರ್ ನೋಡಿ ಹೇಳ್ಬಹುದು ಚಿಕಿತ್ಸೆ ಕೊಡ್ಬೇಕು ಅಂತ ಹೇಳ್ತಾರೆ. ಹಲೋ ಹೇಳಿ, ಧಾರವಾಡದಿಂದ ಶಂಕರ್ ಅಂತ ಮೇಡಮ್ ಮಾತಾಡೋದು. ಹಾ ಹೇಳಿ ಶಂಕರ್. ಇದು ಈ ಪ್ಯಾಂಕ್ರೀಸ್ ಅನ್ನ ತಡೆಗಟ್ಟೋದಕ್ಕೆ ಆಹಾರ ಕ್ರಮಗಳು ಏನು? ಈ ಮೆದುಜೀರಕ ಗ್ರಂಥಿಯ ತ್ರಾಸಿಗೆನಾ? ಹಾ ಮೇಡಮ್. ಈ ಮೆದುಜೀರಕ ಗ್ರಂಥಿಯ ತ್ರಾಸು ಬಹಳ ಕಾರಣಗಳಿಂದ ಆಗ್ತವ್ರಿ. ಒಂದು ನಾನು ಹೇಳಿರೋದು ಇವತ್ತು ಪಿತ್ತಕೋಶದ ಹರಳು, ಅದರಿಂದಾಗಿ ಕೆಲವೊಂದ್ಸರ್ತಿ ತ್ರಾಸ ಆಗ್ತದೆ. ಅದು ಬಿಟ್ಟು ಡ್ರಿಂಕ್ಸ್ ಮಾಡುವವರಲ್ಲಿ ಸಹ ಮೆದುಜೀರಕ ಗ್ರಂಥಿಯ ತ್ರಾಸ ಆಗಬಹುದು. ಸೊ ಹಂಗಿರುವಾಗ ಡ್ರಿಂಕ್ಸ್ ಇದು ನಾವು ಆಹಾರ ಕ್ರಮಗಳನ್ನ ಏನ್ ಬಳಸಬೇಕು ಅಂತ, ಏನು ಪಿತ್ತಕೋಶದ ಹರಳ ಆಗಲೇ ಇರಕ್ಕೆ ಹೌದು, ಅದಕ್ಕೆ ಕೊಬ್ಬಿನಾಂಶ ಕಮ್ಮಿ ಮಾಡ್ಬೇಕ್ರಿ. ಕೊಬ್ಬಿನಾಂಶ, ಕರ್ದತ್ ಆಹಾರ, ಎಣ್ಣೆ ಪದಾರ್ಥ ಅವೆಲ್ಲ ಕಮ್ಮಿ ಮಾಡ್ಬೇಕು. ಅದಷ್ಟೇ ಇದು ತರಕಾರಿ ಹಣ್ಣು ಅವೆಲ್ಲ ಜಾಸ್ತಿ ತಿನ್ಬೇಕು. ಫೈಬರ್ ಕಂಟೆಂಟ್ ಹೆಚ್ಚು ತಿನ್ಬೇಕು ಆಹಾರದಲ್ಲಿ. ಅದೊಂದು ಮಾತು. ಇನ್ನೊಂದು, ಈ ಮೆದೋಜೀರಕ ಗ್ರಂಥಿಗೆ ಈ ಆಲ್ಕೋಹಾಲ್ ಇದೇನು ಡ್ರಿಂಕ್ಸ್ ಮಾಡೋದೆಲ್ಲ ಬಂದ್ ಮಾಡ್ಬೇಕು. ತಂಬಾಕು ತಿನ್ನೋದವೆಲ್ಲ ಬಂದ್ ಮಾಡ್ಬೇಕ್ರಿ. ಹಂಗಿರುವಾಗ ಮೆದೋಜೀರಕ ಗ್ರಂಥಿಗೆ ತ್ರಾಸ ಆಗೋದು ಚಾನ್ಸಸ್ ಕಮ್ಮಿ ಇರ್ತದೆ. ಈ ಮದ್ಯಪಾನ ಮಾಡೋದು ಇದು ಡೇಂಜರಸ್ ಮೇಡಮ್? ಹೌದು. ಅಲ್ಲ, ವ್ಯಸನ ಯಾವುದೇ ಇದ್ರೂ ಕೂಡ ಅದು ಡೇಂಜರ್ ಅಂತ ಹೇಳಿ ಹೇಳ್ತಾನೆ ಇರ್ತಾರೆ ಡಾಕ್ಟರ್ಸು. ಮುಂದಿನ ಕರೆಯನ್ನ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ಮೇಡಮ್ ಹೇಳಿ, ಯಾರು ಮಾತಾಡೋದು? ಪ್ರಭು ಸ್ವಾಮಿ ಗಂಗಾವತಿ ಅಂತ ಮೇಡಮ್ ಮಾತಾಡೋದು. ಹಾ ಹೇಳಿ. ನಮ್ಮಪ್ಪರಿಗಿನ ಅದೇ ಪಿತ್ತಕೋಶದಲ್ಲಿ ಕಲ್ಲಿತ್ತು ಮೇಡಮ್. ಹೋದ ವರ್ಷ ಆಪರೇಷನ್ ಮಾಡಿದ್ವಿ ಹುಬ್ಬಳ್ಳಿಯಲ್ಲಿ, ಒಂದು ಪ್ರೈವೇಟ್ ಹಾಸ್ಪಿಟಲ್ ಮಾಡ್ತಿದ್ವಿ ಮೇಡಮ್. ಅದು ಒಂಥರ ಗೋಲಿ ಆಕಾರದಲ್ಲಿ ಇತ್ತು ಮೇಡಮ್, ಸಣ್ಣದಾಗಿ. ಹಲೋ ಹಲೋ, ಕೇಳ್ತಾ ಇದ್ದಾರೆ ಡಾಕ್ಟರ್, ಹೇಳಿ ಪ್ರಭು. ಅದೇ ನಮ್ ಮೊನ್ನೆ ಒಂದ್ ಸ್ವಲ್ಪ ಹೊಟ್ಟೆ ನೋವು ಅಂತಂದ್ ಹೇಳಿದ್ರು. ಅದು ಪಿತ್ಕೋಶನೇ ತೆಗೆದಾಕಿದೀವ ಅಂತಂದ್ ಹೇಳಿದ್ರು ಮೇಡಮ್ ಡಾಕ್ಟರ್. ಅವತ್ತು ಆಪರೇಷನ್ ಮಾಡಿದ್ಮೇಲೆ ಪಿತ್ಕೋಶನೇ ತೆಗೆದಾಕಿದೀವಿ ಅಂತಂದ ಹೇಳಿ ಅದು ಸಣ್ಣ ಗೋಲಿ ಆಕಾರದಲ್ಲಿ ಒಂದು ಡಬ್ಬೆಲ್ ಹಾಕಿ ಕೊಟ್ರಿ ನಮ್ಗೆ ಕಲ್ಲದನ್ನ. ಆಮೇಲೆ ಇವಾಗ ಮೊನ್ನೆ ಹೊಟ್ಟೆ ನೋವು ಅಂತಂದ್ರೆ ಮತ್ತೊಂದ್ಸರಿ ತೋರ್ಸ್ಕೊಂಡ್ ಬಂದಿದ್ವಿ ಮೇಡಮ್, ಮತ್ತೆ ಹುಬ್ಳಿಗ್ ಬಂದು ಅದೇ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ ಮೇಡಮ್. ಮತ್ತೆ ಇವಾಗ ಸ್ವಲ್ಪ ಆರಾಮಿದ್ದಾರೆ ಮೇಡಮ್. ಇವಾಗ ಆರಾಮಿದ್ದಾರಲ್ಲ? ಹಾ ಮೇಡಮ್, ಈಗ ಆರಾಮಿದ್ದಾರೆ ಮೇಡಮ್. ಅಂದ್ರೆ ಅದು ನೀರು ಜಾಸ್ತಿ ಹಿಂಗ್ ಕುಡಿಬೇಕು ಮೇಡಮ್? ಅದು ಹಂಗಿದ್ದಾರೆ. ಹೌದು, ನೀರಷ್ಟೇ ಅಲ್ಲ, ಅದು ನೀರೆಲ್ಲರೂ ಜಾಸ್ತಿ ಕುಡಿಬೇಕು. ಅದು ಬಿಟ್ಟು ಖಾರದ ಆಹಾರ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕಾಗ್ತದೆ ರೀ. ಬಿಕಾಸ್ ಕೆಲವೊಂದ್ಸರ್ತಿ ಬೇರೆ ಕಾರಣಕ್ಕೆ ಸಹ ಆ ಜಾಗದಲ್ಲಿ ಬೇರೆ ಕಾರಣಕ್ಕೆ ಸಹ ನೋವು ಬರಬಹುದು. ಇವಾಗ ಪಿತ್ತಕೋಶ ತೆಗ್ದಾದ ನಂತರ ಸಹ ಬೇರೆ ಕಾರಣಕ್ಕೆ ನೋವು ಬರಬಹುದು ಅವರಿಗೆ. ಸೊ ಹಂಗಿರುವಾಗ ಆಹಾರದಲ್ಲಿ ಕರೆಕ್ಟ್ ಆಗಿ ಪತ್ತೆ ಮಾಡಿದ್ರೆ ಸರಿ ಹೋಗುತ್ತೆ. ಅದು ಮೊಸರು ಮಜ್ಜಿಗೆ ಅಂತದೆಲ್ಲ ಊಟ ಮಾಡಬಹುದಲ್ಲ ಮೇಡಮ್? ಸ್ವಲ್ಪ ಕಮ್ಮಿ ಮಾಡ್ಬೇಕ್ರಿ, ಲಿಮಿಟ್ ಅಲ್ಲಿ ತಗೋಬೇಕಷ್ಟೇ. ತರಕಾರಿ, ಹಸಿ ತರಕಾರಿ ಅಂತದೆಲ್ಲ ತಗೋಬಹುದಾ? ಹೌದು ಹೌದು, ಅವೆಲ್ಲ ಹೆಚ್ಚು ತಿನ್ಬೇಕು. ಓಕೆ ಮೇಡಮ್. ಅಂದ್ರೆ ಕರದ ಪದಾರ್ಥ ಕಡಿಮೆ ತಿನ್ಬೇಕು, ಮತ್ತೆ ಜಾಸ್ತಿ ಖಾರದ ಪದಾರ್ಥ ಕಮ್ಮಿ ಮಾಡ್ಬೇಕು. ಅಂದ್ರೆ ತುಂಬಾ ಇದು ಖಾರ ಪುಡಿ ಎಲ್ಲ ಹಾಕಿರೋ ಆಹಾರ ಎಲ್ಲ ಕಮ್ಮಿ ಮಾಡ್ಬೇಕು. ಹೌದು ಮೇಡಮ್, ಮಸಾಲೆ ಪದಾರ್ಥ ಅಂತ ಹೌದು. ಎಲ್ಲವೂ ಅವರಿಗೆ ಗೊತ್ತಿದೆ ಪ್ರಭು ಅವರಿಗೆ, ಆದ್ರೂ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಸ್ನೇಹಿತರೆ, ಪಿತ್ತಗಲ್ಲುಗಳ ಕುರಿತಂಗೆ ನಿಮ್ಮ ಎಲ್ಲರ ಪ್ರಶ್ನೆಗಳಿಗೆ ಡಾಕ್ಟರ್ ಸ್ಫೂರ್ತಿ ಕಾಮತ್ ಅವರು ಉತ್ತರಿಸಿದ್ರು. ಇವರು ಸೋಮವಾರದಂದು ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನ ಬರೆದ್ಕೊಳ್ರಿ, 0836 247 710. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836 ಕೋಡ್ ಸಂಖ್ಯೆ ಇದು. 2477777 ಅಥವಾ 2321000 7187000. ಈ ವಾರದ ಪ್ರಶ್ನೆಯನ್ನ ಬರೆದ್ಕೊಳ್ರಿ, ಮನುಷ್ಯನ ದೇಹದ ಯಾವ ಭಾಗದಲ್ಲಿ ಪಿತ್ತ ಉತ್ಪನ್ನ ಆಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ಮನುಷ್ಯನ ದೇಹದ ಯಾವ ಭಾಗದಲ್ಲಿ ಪಿತ್ತ ಉತ್ಪನ್ನ ಆಗುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ರಿ. ವಿಳಾಸ ಪ್ರಾಂಶುಪಾಲರು ಎಸ್ಡಿಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, ಎಸ್ಡಿಎಂ ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. 14th ಕೇಳಿದ ಪ್ರಶ್ನೆ, 3-6 ವರ್ಷದ ಮಕ್ಕಳಿಗೆ ಎಷ್ಟು ಪ್ರಮಾಣದ ಟೂತ್ ಪೇಸ್ಟ್ ಬಳಸಬೇಕು?